ಮತ್ತೆ ನಿಧಾನವಾಗಿ ಹತ್ತಿ. ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇದೀಗ ಕೇಳಿ ಭತ್ತದ ಬೆಳೆಯಲ್ಲಿ ಬಿತ್ತನೆ ಬೀಜ ಉತ್ಪಾದನೆ ಅನುಭವ. ಈ ಕುರಿತು ಬ್ರಹ್ಮಾವರ ತಾಲೂಕು ಪಾರಂಪಳ್ಳಿಯ ರಮೇಶ್ ಹೇರಳೆ ಅವರೊಂದಿಗೆ ಸಂದರ್ಶನ. ರಮೇಶ್ ಹೇರಳೆ ಅವರೇ ನಮಸ್ಕಾರ. ನಮಸ್ಕಾರ. ಭತ್ತದ ಬೆಳೆಯಲ್ಲಿ ಬಿತ್ತನೆ ಬೀಜದ ಒಂದು ಪ್ರಾಮುಖ್ಯತೆ ಏನು ಅಂದ್ರೆ, ಯಾವುದೇ ಬೆಳೆ ತಗೊಳ್ಳಿ, ಬೀಜ ಚೆನ್ನಾಗಿದ್ರೆ ಮಾತ್ರ ಇಳುವರಿ ನೀವು ಒಳ್ಳೇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬೀಜವೇ ನಿಮಗೆ ಸದ್ರ ಆಗಿದ್ರೆ ಮುಂದಿನ ಬೆಳೆಯೂ ಹಾಗೆ ಆಗಿರ್ತದೆ. ಆದ್ರೆ ನಾವು ಸೆಲೆಕ್ಟ್ ಮಾಡುವಾಗ ಎಷ್ಟೋ ಹಣ ಹಾಕ್ತೇವೆ, ಎಷ್ಟೋ ಕೆಲಸ ಶ್ರಮ ಎಲ್ಲ ಬೀಳ್ತದೆ. ಆಗ ಫಸ್ಟ್ ತಯಾರಿ ನಾವು ಒಳ್ಳೆ ಬೀಜಗಳನ್ನ ಹಾಕಬೇಕಾಗತ್ತೆ ಭೂಮಿಗೆ. ಈಗ ಒಳ್ಳೆಯ ಗುಣಮಟ್ಟದ ಬೀಜ ಅಂದ್ರೆ ಹೇಗಿರಬೇಕು, ಅದರ ಲಕ್ಷಣ ಹೇಗಿರಬೇಕು? ಅದರ ಹಿಂದಿನ ಕ್ರಾಪ್ ನಲ್ಲೇ ಗೊತ್ತಾಗ್ತದೆ, ಅದರ ಕಲರು, ಫಿಸಿಕಲ್ ಸ್ಟ್ರಕ್ಚರ್ ಅಂದ್ರೆ ಅದರ ಒಂದು ಭೌತಿಕ ಲಕ್ಷಣದಲ್ಲೇ ಗುರುತು ಹಿಡಿಬಹುದು. ಆ ಸ್ಟ್ರಾಂಗ್ ಆದ ಬೀಜನೇ ನಾವು ಸಿಲೆಕ್ಟ್ ಮಾಡಿ ಸ್ವಲ್ಪವನ್ನೇ ಮಾಡಿ ಅದನ್ನೇ ಡೆವಲಪ್ ಮಾಡಿ ಮುಂದೆ ಹೋಗ್ತಾ ಹೋಗುದು. ಬ್ರೀಡರು ನಂತರ ಸರ್ಟಿಫೈಡ್ ಹೀಗೆ ಬರ್ತದೆ. ಈಗ ಬಿತ್ತನೆಗೆ ಅಂತ ಒಂದು ಬೀಜವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಆರೋಗ್ಯವಂತ ಬೀಜವನ್ನೇ ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳ್ತೀವಿ. ಈ ಬೀಜಗಳ ಆಯ್ಕೆಗೆ ಮಾನದಂಡ ಏನು, ಯಾವ ರೀತಿ ಆಯ್ಕೆ ಮಾಡಿಕೊಳ್ಳುವಂತಹದ್ದು? ಈ ಒಂದು ಗದ್ದೆಗೆ ಬಿತ್ತನೆ ಮಾಡಬೇಕು ಅಂತ ನಾವು ಬೀಜವನ್ನು ತಗೊಂಡ್ಬರ್ತೀವಿ, ಒಂದು ಎಕರೆಗೆ 25 ಕಿಲೋ ಬಿತ್ತನೆ ಬೀಜ ಬೇಕು ಅಂತಿದ್ರೆ ಆ ಬೀಜದ ಆಯ್ಕೆಗೆ ಮಾನದಂಡ ಏನು, ಯಾವ ರೀತಿ ಬೀಜವನ್ನು ಆಯ್ಕೆ ಮಾಡುವಂತದ್ದು? ಈಗ ಸರ್ಟಿಫೈಡ್ ಸೀಡ್ಸ್ ಆದ್ರೆ ಅದು ಕ್ಲೋಸ್ಡ್ ಆಗಿರ್ತದೆ, ನಮ್ಗೊಂದು ಆಯ್ಕೆ ಪ್ರಶ್ನೆ ಇರುವುದಿಲ್ಲ, ಅದರಲ್ಲಿ ಲೇಬಲ್ ಮಾತ್ರ ಇರ್ತದೆ. ಇದು ನಾವು ಹೊರಗಡೆ ತರುವಾಗ ಅದ್ರ ಕಲರ್ ನೋಡ್ಬೇಕು ಫಸ್ಟ್ ಆಫ್ ಆಲ್, ನಾ ಕಲರ್, ಆಮೇಲೆ ಅದ್ರದ್ದು ಒಂದು ಫಿಸಿಕಲ್ ಸ್ಟ್ರಕ್ಚರ್ ನೋಡ್ಕೊಳ್ಬೇಕು, ಆಮೇಲೆ ಅದರಲ್ಲಿ ತೇವಾಂಶ ಎಷ್ಟಿದೆ ನೋಡ್ಕೊಳ್ಬೇಕು. ಅದ್ರ ಅಂದ್ರೆ ಒಂದೆರಡು ಒಳ್ಳೆ ಪೆಸ್ಟಿಸೈಡ್ಸ್ ಹಾಕದೆ ಇದು ಮಾಡಿದ್ರೆ ಬಾಯಲ್ಲಿ ಕಚ್ಚಿದ್ರು ಗೊತ್ತಾಗ್ತದೆ ಕೆಲವು ಟೈಮ್, ಅಥವಾ ಕೈಯಲ್ಲಿ ಮುರಿದ್ರು ಗೊತ್ತಾಗ್ತದೆ ಅದ್ರ ತೇವಾಂಶ ಎಷ್ಟಿದೆ ಅಂತ ಹೇಳಿ. ಮತ್ತೆ ಹೀಗೆ ಅದರಲ್ಲಿ ಧೂಳಿನ ಅಂಶ ಎಷ್ಟಿದೆ, ಮತ್ತೆ ಬೆರಕಿ ಅಂಶ ಎಷ್ಟಿದೆ, ಇದನ್ನೆಲ್ಲ ನೋಡ್ಕೊಂಡು ನಾವು ಬೀಜವನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಈಗ ಬ್ರೀಡರ್ ಸೀಡ್ ಅಥವಾ ಒಂದು ಒಳ್ಳೆಯ ಗುಣಮಟ್ಟದ ಬಿತ್ತನೆ ಬೀಜವನ್ನ ನೀವು ಉತ್ಪಾದನೆ ಮಾಡಬೇಕಿದ್ರೆ ಯಾವ ರೀತಿ ಮುಂದುವರಿಬೇಕು ಹೇಳಿ. ಬ್ರೀಡರ್ ಅನ್ನು ಮಾಡಬೇಕಾದ್ರೆ ನಾವು ಫಸ್ಟಿಗೆ ಒಳ್ಳೆ ಬೀಜನ ಹಾಕಿರ್ಬೇಕು. ಆ ಬೀಜದಿಂದ ಒಂದು ಗೊತ್ತಾಗ್ತದೆ, ಫಿಸಿಕಲ್ಸ್ ನೋಡಿದಾಗಲೇ ಯಾವ ಬೀಜ ಸದೃಢವಾಗಿ ಬೆಳೆದಿರ್ತದೆ, ತನ್ನ ಕಲರ್ ನಲ್ಲಿ ತೋರಿಸ್ತದೆ, ಗಾತ್ರದಲ್ಲಿ ತೋರಿಸ್ತದೆ, ಅದನ್ನ ನಾವು ಕೊನೆಯನ್ನು ಹೆಕ್ಕಿ ಬೇರೆ ಮಾಡ್ಬೇಕು. ಬೇರೆ ಮಾಡಿದಾಗ ಅದನ್ನ ಪುನಃ ಸ್ವಲ್ಪ ಸ್ವಲ್ಪ ಹೆಚ್ಚು ಸಿಗುದಿಲ್ಲ ನಿಮ್ಗೆ, ಸ್ವಲ್ಪ ಅಷ್ಟು ತೆಗಲಿಕ್ಕೆ ಸುಮಾರು ಒಂದು ಸ್ವಲ್ಪ ತೆಗೆದು ಡೆವಲಪ್ ಮಾಡ್ಬೇಕು. ನೀವು ನೆಕ್ಸ್ಟ್ ಇದಕ್ಕೆ ಡೆವಲಪ್ ಮಾಡಿ ನಾವು ತಗೊಂಡು ಬರ್ಬೇಕು. ಆವಾಗ ಆ ಬೀಜ ಇದು ಪ್ಯೂರಿಟಿ ಮೇಂಟೈನ್ ಮಾಡ್ಕೊಂಡಿರ್ತದೆ, ತನ್ನ ತನವನ್ನು ಮೇಂಟೈನ್ ಮಾಡ್ಕೊಂಡಿರ್ತದೆ. ಈಗ ಏನಾಗಿ ನೋಡಿ, MO4 ನಲ್ಲಿ ಅದು ಹಾಕಿ 95 ಹಾಕಿ ಈಗ 25-30 ಆತ ಬಂದ್ರು ಅದ್ರ ಅದೇ MO4, ಆದ್ರೆ ತನವನ್ನು ಕಳ್ಕೊಳ್ತಾ ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಪುನಃ ಪ್ಯೂರಿಟಿ ಹೋಗ್ಬೇಕಾದ್ರೆ, ಅದ್ರ ಪ್ಯೂರಿಟಿ ಹೋದ್ರೆ ಆವಾಗ ನಾವು ಇಳುವರಿನ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗತ್ತೆ. ಈ ಜನ ಹೇಳ್ತಾರೆ ಇಳುವರಿ ಬರುದಿಲ್ಲ, ಇಳುವರಿ ಬರುದಿಲ್ಲ, ಯಾಕಂದ್ರೆ ತನ್ನ ಸ್ವಕೀಯ ಪರಾಗಸ್ಪರ್ಶ ಆದ್ರೂ ಅದು ಎಷ್ಟೋ 8% ಕಳ್ಕೊಳ್ತಾ ಇರ್ತದೆ, ಅದು ತನ್ನವನ್ನು ಕಳ್ಕೊಳ್ತಾ ಇರ್ತದೆ ಓವರ್ ದ ಇಯರ್ಸ್, ಅದೇ ತನ್ನವನ್ನು ಕಳ್ಕೊಳ್ತಾ ಇರ್ತದೆ. ಈ ಪ್ಯೂರಿಟಿಯನ್ನ ಮೇಂಟೈನ್ ಮಾಡುವುದು ಅಂದ್ರೆ ಹೇಗೆ? ಪ್ಯೂರಿಟಿ ಅಂದ್ರೆ ಅದೇ ನಾವು ಈಗ ಅಲ್ಲಿ ಒಂದು ಒಂದು ಯಾವುದೇ ಹಾಕಿದಾಗ ತನ್ನವನ್ನು ಒಂದ್ ಸ್ವಲ್ಪ ಗಿಡದೆಲ್ಲ ತೋರಿಸ್ತದೆ. ಅದು 100 ಇದ್ರೆ ಒಂದು 10 ಗಿಡವಾದ್ರೂ ಒಳ್ಳೆ ಗುಣಮಟ್ಟದ ಇರ್ತದೆ, ತೋರಿಸ್ತದೆ ಅದು, ತನ್ನ ಗಿಡವನ್ನು ತೋರಿಸ್ತದೆ ಅದು. ಅದನ್ನ ನಾವು ಪಿಕ್ಅಪ್ ಮಾಡ್ಬೇಕು. ಯಾವುದೇ ಆಗ್ಲಿ ನೀವು ಒಂದು ಬೆಳೆಗ ಮೊದಲು ಜಾಸ್ತಿ ಇರ್ತದೆ, ನಾನೀಗ ಬ್ರೀಡರ್ ಸೀಡ್ ಹಾಕಿ ಮಾಡಿದಾಗ ಅದ್ರಲ್ಲಿ ನಮ್ಗೆ ಸಿಗುವ ಒಳ್ಳೆ ಬೀಜಗಳು ಜಾಸ್ತಿ ಇರ್ತವೆ. ವರ್ಷದಿಂದ ವರ್ಷಕ್ಕೆ ಹೋಗ್ತಾವಾಗ ಆ ಒಳ್ಳೆ ಬೀಜಗಳು ಕಡಿಮೆ ಆಗ್ತಾ ಬರ್ತದೆ. ನಾವು ಅದನ್ನ ಮಾತ್ರ ಸೆಲೆಕ್ಟ್ ಮಾಡಿ ಪುನಃ ಅದನ್ನ ಇದನ್ನ ಮಾಡ್ತಿರ್ಬೇಕು. ಈಗ ನೀವು ಅನುಸರಿಸುವಂತ ಒಂದು ವಿಧಾನದ ಬಗ್ಗೆ ಹೇಳಿಗ, ಒಳ್ಳೆಯ ಒಂದು ಬಿತ್ತನೆ ಬೀಜವನ್ನ ಆಯ್ಕೆ ಮಾಡಿಕೊಂಡು ನೀವು ವಂಶಾಭಿವೃದ್ಧಿ ಮಾಡಿ ಅದರ ಒಂದು ಬಿತ್ತನೆ ಬೀಜವನ್ನ ಆಯ್ಕೆ ಮಾಡ್ಕೊಳ್ತೀರಿ ಅಂತ ಇಟ್ಕೊಳ್ಳಿ. ಈ ವಿವಿಧ ಹಂತಗಳನ್ನ ಸ್ವಲ್ಪ ವಿವರವಾಗಿ ಹೇಳಿ. ಅಂದ್ರೆ ಮಾಮೂಲಿಕ್ಕಿಂತ ಅದಕ್ಕೆ ಸ್ವಲ್ಪ ಫರ್ಟೈಲ್ ಸಾಯಿಲ್ ಬೇಕಾಗುತ್ತೆ, ಹಟ್ಟಿ ಗೊಬ್ಬರಗಳನ್ನು ಜಾಸ್ತಿ ಕೊಡಬೇಕಾಗತ್ತೆ. ಎಸ್ಪೆಷಲಿ MM4 ಹಟ್ಟಿ ಗೊಬ್ಬರಗಳನ್ನು ಜಾಸ್ತಿ ಬಯಸ್ತದೆ, ಕೆಮಿಕಲ್ಕ್ಕಿಂತ ಹಟ್ಟಿ ಗೊಬ್ಬರದಲ್ಲಿ ಅದು ಪ್ರತಿಕ್ರಿಯೆ ಚೆನ್ನಾಗಿರ್ತದೆ. ಅದು ಹಟ್ಟಿ ಗೊಬ್ಬರದ ಹಾಕಿದ ಜಾಗದಲ್ಲಿ ನೋಡಿ, ನೀವು ಸಪೋಸ್ ಅದು ಸೇರಿಸದೇ ಇದ್ರೆ ಅದರಲ್ಲಿ ಬರೋ ಕೊನೆಗಳನ್ನ ಲೆಕ್ಕ ಹಾಕಿ ನೋಡಿ, ಆವಾಗ ಅದ್ರಲ್ಲಿ ಜಾಸ್ತಿ ಬಂದಿದೆ. ಆದ್ರೆ ಅದು ಹಟ್ಟಿ ಗೊಬ್ಬರವನ್ನು ಜಾಸ್ತಿ ಆಗ್ಬೇಕು. ಅದೇ ರೀತಿ ಭೂಮಿ ತಯಾರಿ ಚೆನ್ನಾಗಿರ್ಬೇಕು. ನಾವು pH ವ್ಯಾಲ್ಯೂನ 5-6 ಮೇಂಟೈನ್ ಮಾಡಲೇಬೇಕಾಗತ್ತೆ. ಇಲ್ಲಿ ಯೂಶ್ವಲಿ ನಮಗೆ ಟೆಸ್ಟಿಂಗ್ ಕೊಟ್ಟಾಗಲ್ಲ ಕಡಿಮೆ ಬರೋ ಸುಣ್ಣವೆ, ಇಂಥ ಸುಣ್ಣ ಹಾಕಿ ಅಂತ. ಸುಣ್ಣ ಒಂದು ಸುಣ್ಣ ಹಾಕ್ಬೇಕು, ಇಲ್ಲದಿದ್ರೆ ಜಿಪ್ಸಮ್ಗೆ ಹೋಗ್ಬೇಕು. ಜಿಪ್ಸಮ್ ಅದು ಸಪೋಸ್ RSK ಸಿಗ್ತದೆ, ಚೀಪಲ್ಲಿ ಸಿಗ್ತದೆ, kg ಒಂದು 1.5 ರೂಪಾಯಿ ಲೆಕ್ಕದಲ್ಲಿ ಸಿಗ್ತದೆ. ನಾನು ಅದು 4 kg ಲೆಕ್ಕ ಹಾಕ್ತದೆ ಸೆಣ್ಸಿಗೆ. ಅದರಲ್ಲಿ ಸಾಧಾರಣ ನಿಮಗೆ ಈ ಭೂಮಿಯ ಒಂದು ಆರೋಗ್ಯ ಅಂತಲ್ಲ ಅದನ್ನು ಮೇಂಟೈನ್ ಮಾಡ್ಲಿಕ್ಕಾಗತ್ತೆ. ಮತ್ತೆ ವೇರಿಯಂಟ್ ಡೆಫಿಷಿಯನ್ಸ್ ತೋರಿಸ್ತಾ ಇಲ್ಲ ನಮ್ಮಲ್ಲಿ, ಸುಣ್ಣದ ಡೆಫಿಷಿಯನ್ಸ್ ಜಾಸ್ತಿ ತೋರಿಸ್ತಾ ಇದೆ. ಈಗ ಬೋರಾನ್ ಅಂತ ಹೇಳ್ತಾ ಇದ್ದಾರೆ, ಬೋರಾನ್ ನಮ್ಮ ಮಣ್ಣಿನಲ್ಲಿ ಇದೆ, ಸಾಕಾಗೋದಿಲ್ಲ ಅಂತಾರೆ. ಅದು ಚೀಪಲ್ಲಿ ಸಿಗ್ತಾ ಇದೆ, RSK ಅದು ಚೀಪಲ್ಲಿ ಸಿಗ್ತಾ ಇದೆ. ಈಗ ಅದನ್ನು ಹಾಕ್ತೇವೆ ನಾವು. ಈಗ ಅದೆಲ್ಲ ಹಾಕಿ ನಂತರ ನಾಟಿ ಮಾಡಿ ಅದು ಸಿಲೆಕ್ಟ್ ಮಾಡುವಾಗಲೂ ಹಾಗೆ ನಾವೀಗ ಬೀಜವನ್ನ ನೆನೆಸಿದ ನಂತರ ಯಾವಾಗಲೂ ಯಾವುದೇ ಬೀಜ ಆಗಿರಲಿ ನೆನೆಸಿದ ನಂತರ ಅದು ಚೆಟ್ಟು ಬಂದನ್ನು ತೆಗಿಲೇಬೇಕು. ಅರಾಜ್ ಎಳ್ಳು ಗೆಳನ್ನು ತೆಗೆದು, ಯಾಕಂತ ಹೇಳಿದ್ರೆ ಕೆಳಗಿನ ಬೀಜದಲ್ಲಿ ಮಾತ್ರ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಕೆಲವರು ಕೇಳ್ತಾರೆ ಅದರಲ್ಲಿ ಜೆಡ್ಡಲ್ಲೂ ಇಳುವರಿ ಬರ್ತದಲ್ಲ ಯಾಕೆ ಅಂತ. ಆದ್ರೆ ಜೆಡ್ಡಲ್ಲಿ ಬರೋ ಜೆಡ್ಡಿನ ಭತ್ತವೇ ಜಾಸ್ತಿ ಇರ್ತದೆ. ಆದ್ರೆ ನೀವು ಕೆಳಗಿನ ಭತ್ತ ಹಾಕಿದ್ರೆ ಮುಂದಿನ ಬೆಳೆಯಲ್ಲಿ ಅದಕ್ಕೆ ತಂದಿ ತೋರಿಸೇ ತೋರಿಸ್ತದೆ. ಅದನ್ನ ಅಂತ ಭತ್ತ ಇದನ್ನು ಮಾಡಿದಾಗ ಮತ್ತೆ ಕ್ಲೋಸ್ ಅಬ್ಸರ್ವೇಷನ್. ಈ ಮಳೆಗಾಲದಲ್ಲಿ ನಮ್ಮಲ್ಲಿ ಯೂಶ್ವಲಿ ಯಾವುದೇ ಕಾಯಿಲೆಗಳು ಬರೋದು ಕಡಿಮೆ. ಅದು ಬೆಂಕಿ ರೋಗ ಆಗಲಿ ಬೇರೆ ಇತರ ಕಾಯಿಲೆಗಳಲ್ಲಿ ನಾನು ನೋಡಿದ ಮಟ್ಟಿಗೆ ಬಹಳ ಕಡಿಮೆ, ನಾವು ಸ್ಪ್ರೇ ಮಾಡಿದ್ ಬಹಳ ಕಡಿಮೆ ಈ ಮಳೆಗಾಲದಲ್ಲಿ. ಅದೇ ಸುಗ್ಗಿಯಲ್ಲಿ ಬರ್ತದೆ, ಚಳಿ ಇರ್ತದೆ, ಉಷ್ಣಾಂಶ ಕಡಿಮೆ ಇರ್ತದೆ, ಬರ್ತದೆ. ಮಳೆಗಾಲದಲ್ಲಿ ನಮ್ಗೆ ಇದುವರೆಗೂ ಯಾವತ್ತೂ ನಾವು ಸ್ಪ್ರೇ ಮಾಡಿದ ಕಡಿಮೆ, ಹುಳುಗಳಾಗಲಿ ಯಾವುದು ಬರುವುದಿಲ್ಲ. ಅದನ್ನು ನೋಡ್ಕೊಳ್ತಾ ಇದ್ರೆ ಇಳುವರಿ ಚೆನ್ನಾಗಿ ಬರ್ತದೆ. ಯೂಶ್ವಲಿ ನಮ್ಗೆ ಈ ಸರಿ ಇಷ್ಟು ಮಳೆ ಇದ್ರು ಇಳುವರಿ ಚೆನ್ನಾಗಿತ್ತು, ಆದ್ರೆ ಮಳೆ ತಡ ಬಂದೆಲ್ಲ ಹಾಳಾಯ್ತು ಬಿಟ್ರೆ, ಮಳೆ ಕಡೆಯವರೆಗೂ ಬಂದ್ಬಿಟ್ಟು ಹಾಳಾಯ್ತು ಬಿಟ್ರೆ ಇಳುವರಿ ಚೆನ್ನಾಗಿದ್ದೀತಿ ಈ ಸರಿ. ತುಂಬಾ ಗೆದ್ದೆಗೆ ಹೋಯ್ತು. ಅದು ಕಟಿಂಗ್ ಮೆಷಿನ್ ಬರುವಾಗ ಅದು ಒಳಕ್ ತಗೊಳ್ಳುವಾಗ ಹೊಡೆದು ಇದಾಗ್ತದೆ. ಅದು ಎಷ್ಟು ತುಂಬಾ ಬೆಳೆದಿರ್ತಲ್ಲ, ಆಲ್ಮೋಸ್ಟ್ ಆಲ್ 1 month ಡಿಲೇ ಆಗಿದೆ ಈ ಸರಿ ಕಟಾವ್ ಆಗುವಾಗ, ಆದ್ರೂ ಒಳ್ಳೆದಿದ್ದೀತಿ. ಈಗ MO4 ಅಲ್ಲದೆ ಇತ್ತೀಚೆಗೆ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿರುವಂತಹ ಹೊಸ ತಳಿ, ಅದನ್ನು ಕೂಡ ನೀವು ಅಭಿವೃದ್ಧಿಪಡಿಸಿದಿರಿ. ಹೌದು, ಪಂಚಮುಖಿ, ಸಹ್ಯಾದ್ರಿ ಪಂಚಮುಖಿ ಅಂತ ರಿಲೀಸ್ ಮಾಡಿದ್ದಾರೆ. ಅವ್ರು ನನಗೆ ಕೊಟ್ಟಿದ್ದಾರೆ, ಫಸ್ಟ್ ಟ್ರಯಲ್ ನಲ್ಲೂ ಕೊಟ್ಟಿದ್ದಾರೆ, ಅವರ ಇನಾಗ್ರೇಷನ್ ದಿನವೂ ನನಗೆ ಕೊಟ್ಟಿದ್ದಾರೆ ಬೀಜನ. ಅದರಲ್ಲಿ ಅಡ್ಡಿಲ್ಲ, ಆದ್ರೆ ಭತ್ತದ ಕ್ವಾಲಿಟಿ ಒಳ್ಳೇದು, ಅಕ್ಕಿ ಕ್ವಾಲಿಟಿ ಒಳ್ಳೇದಿದೆ. ಅದು ಇಳುವರಿ ಅಂದ್ರೆ ಇಷ್ಟು ಬರ್ಲಿಕ್ಕೆ ಸ್ವಲ್ಪ ಒಂದು 10% ಇದಕ್ಕಿಂತ ಕಡಿಮೆ ಇರ್ತದೆ. ಅದು ನಮ್ಗಂದ್ರೆ ಈ ಕಾಂಪಿಟೇಷನ್ ಎಲ್ಲ ತೊಂದರೆ ಆಗುತ್ತೆ, ನಾವು ಅದನ್ನ ಹಾಕಿ ಕಾಂಪೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾಂಪೀಟ್ ಮಾಡ್ಬೇಕಾದ್ರೆ ನಾವು MO4 ಹೋಗ್ಬೇಕಾಗತ್ತೆ. ಆದ್ರೆ ನೀವು ಅಕ್ಕಿ ಮನೆ ಅಕ್ಕಿ ಮಾಡಿ ಊಟ ಮಾಡ್ಬೇಕಂತಿದ್ರೆ ಪಂಚಮುಖಿನೇ ಬೆಳಿಬೇಕು. ಅದರಲ್ಲಿ ಕೆಂಪು ಜಾಸ್ತಿ, ಈ MO4ಕ್ಕಿಂತ ಕೆಂಪದು ಪಂಚಮುಖಿ. ಅದರಲ್ಲಿ ಮತ್ತೆ ರುಚಿ, ಮತ್ತೆ ಈಗ ಹಳಸುದಿಲ್ಲ. ಈಗ ಯೂಶ್ವಲಿ ನಮ್ದು ಅಕ್ಕಿ ಎಲ್ಲ ಈಗ ಸಕಿಗಾಲದಲ್ಲಿ ಮಧ್ಯಾಹ್ನ ಮಾಡಿದ್ರೆ ರಾತ್ರಿ ಹಳಸ್ತದೆ. ಇದರಲ್ಲಿ ಹಳಸುವ ಅಂಶ ಕಡಿಮೆ ಇದೆ ಯಾವ್ದು ಪಂಚಮುಖಿಯಲ್ಲಿ. ಟೋಟಲಿ ಅಕ್ಕಿ ಕ್ವಾಲಿಟಿ ಚೆನ್ನಾಗಿದೆ ಅದರಲ್ಲಿ. ಭತ್ತ ಒಡ್ಡಿಲ್ಲ, ಭತ್ತ ಅಂತ ಹೇಳಿದ್ರೆ ಇಳುವರಿ ಸ್ವಲ್ಪ ಕಡಿಮೆ ಇದೆ, ಬರಿಯಲ್ಲಿ ಒಂದ್ ಚೂರು ಎತ್ತರ ಇದೆ, ನಮ್ಮ MO4ಕ್ಕಿಂತ ಒಂದು 3-4 inches ಎತ್ತರ ಇದೆ. ಮತ್ತೆ ದೃಢತೆ ಇದೆ ಅದರಲ್ಲಿ, ಕವಲೋಡುವ ಶಕ್ತಿ ಕಡಿಮೆ ಇದೆ. MO4ನಷ್ಟು ಕವಲೋಡುವ ಶಕ್ತಿ ಇಲ್ಲ ಅದರಲ್ಲಿ, ಸ್ವಲ್ಪ ಕಡಿಮೆ ಇದೆ ಅದರಲ್ಲಿ. ಆಮೇಲೆ ಈಗ ಕಟಾವಾದ ಹಂತದಲ್ಲಿ ಬೀಜವನ್ನು ಆಯ್ಕೆ ಮಾಡಿಕೊಳ್ಳುವಂತಹದ್ದು ಮತ್ತು ತೆನೆಯನ್ನ ಆಯ್ಕೆ ಮಾಡುವಂತಹದ್ದು ಈ ಬಗ್ಗೆ ಹೇಳಿ. ಯೂಶ್ವಲಿ ನಾವು ಯಾವ ಬೀಜವನ್ನ ಮಾಡ್ತೇವೆ ಆ ಬೈಲಿಗೆ ಅದನ್ನೇ ಹಾಕ್ತೇವೆ. ಆ ಬೈಲಲ್ಲಿ ಇನ್ನು ಮಧ್ಯದಲ್ಲಿ ಇನ್ನೊಂದು ಗೆದ್ದೆಗೆ ಅದು ಇನ್ನೊಂದು ಹಾಕುವ ಪ್ರಶ್ನೆ ಬರೋದೇ ಇಲ್ಲ. ಯಾಕಂತ ಹೇಳಿದ್ರೆ ಮಿಕ್ಸ್ ಆಗುವ ಚಾನ್ಸ್ ಇರ್ತದೆ, ಮತ್ತೆ ಪರಾಗಸ್ಪರ್ಶದಲ್ಲೂ ಆಗುವ ಚಾನ್ಸ್ ಇರ್ತದೆ. ಪರ್ಟಿಕ್ಯುಲರ್ ಒಂದು ಬೈಲೈ ಫುಲ್ ಆ ತಳಿನೇ ಹಾಕಿದಾಗ MO4 ಹಾಕಿದ MO4 ಅದನ್ನೇ ಹಾಕ್ತೇವೆ. ಕಟಾವಿಗೂ ಮುಗಿದಾಗ ಕಟಾವಿಗೂ ಸ್ವಲ್ಪ ಸುಲಭ ಆಗ್ತದೆ. ಅದನ್ನ ಆಯ್ಕೆ ಮಾಡ್ತೇವೆ. ಮತ್ತೆ ಅದಕ್ಕೆ ಯೂಶ್ವಲಿ ಒಂದು ವಾರ ತಡ ಮಾಡ್ತೇವೆ, ಬೇರೆ ಕಟಾವಿಗಿಂತ ಬೀಜಕ್ಕೆ ಇಟ್ಟ ಭತ್ತವನ್ನ ಒಂದು ವಾರ ತಡೆದು ಕಟಾವು ಮಾಡ್ತೇವೆ, ಅದು ಸರಿ ಬೆಳಿಬೇಕಂತ. ಈಗ ಉಳಿದಕ್ಕೆ ಹೇಳ್ತಾರೆ ಅಡಿ ಕೆಳಗಿನ ಭತ್ತ ಹಸಿರುವಾಗಲೇ ಕಟಾವು ಮಾಡಿ ಅಂತ. ಇದಕ್ಕೆ ಆಗಲ್ಲ, ಒಂದು ವಾರ ತಡಿಬೇಕು, ಅದಕ್ಕಿಂತ ಒಂದು ವಾರ ತಡಿಬೇಕು, ಆವಾಗ ನಿಮ್ಗೆ ದೃಢತೆ ಸಿಗ್ತದೆ. ಅದರಲ್ಲಿ ಒಂದು ವಾರ ಬಿಟ್ಟದ್ರಿಂದ ಉದುರುವಂತ ಸಮಸ್ಯೆ ಬರೋದಿಲ್ಲ? ಇಲ್ಲ ಇಲ್ಲ, ಮಾಮೂಲಿ ನಿಮ್ಗೆ 125-130 days ಹೇಳಿದ್ದು, 135-140 days ಆದ್ರೆ ಏನ್ ತೊಂದರೆ ಆಗುದಿಲ್ಲ. ಈ ಸಲ 150-160 days ಆಯ್ತು ಈ ಸಲ, ಅದು ತೊಂದರೆ ಕೊಟ್ಟದ್ದು ನಮ್ಗೆ ಮಳೆಯಿಂದಾಗಿ. ನಿಮ್ಗೆ ಒಂದು ವಾರ ತಡ ಆದ್ರೆ ಏನು ತೊಂದರೆ ಆಗುದಿಲ್ಲ. ಅದು ಈಗ ಬಿತ್ತನೆಗೆ ಬಳಸುವಂತ ಈ ಬೀಜನ ಆಯ್ಕೆ ಮಾಡಬೇಕಿದ್ರೆ ತೆನೆಯನ್ನು ಮಾತ್ರ ಪ್ರತ್ಯೇಕ ಮಾಡಿ ಕೊಯ್ಯಬೇಕಾಗ್ತದೆ ಅಥವಾ ಬುಡದಿಂದ ಕತ್ತರಿಸುವಂತದ್ದು? ಸೇಮ್ ಬುಡದಿಂದ ಕತ್ತರಿಸಬಹುದು, ಏನು ತೊಂದರೆ ಆಗುದಿಲ್ಲ. ನಾರ್ಮಲ್ ಒಕ್ಕಣೆ ಮಾಡಿದ್ರೆ ಏನು ಬೀಜಕ್ಕೆ ಏನು ತೊಂದರೆ, ಅಷ್ಟೇನು ತೊಂದರೆ ಬರುವುದಿಲ್ಲ. ನೀವು ಇದರಲ್ಲಿ ಮಾಡಿದಾಗ ಸ್ವಲ್ಪ ಅಕ್ಕಿ ಬರ್ತದೆ, ಯಾವ್ದ್ರಲ್ಲಿ ಕಟಿಂಗ್ ಮೆಷಿನ್ ಅಲ್ಲಿ ಮೆಷಿನ್ ಹೋದಾಗ ಸ್ವಲ್ಪ ಅಕ್ಕಿ ಆಗ್ತದೆ. ಆದ್ರೂ ತೀರಾ ಪರ್ಸೆಂಟೇಜ್ ಡೌನ್ ಬರುದಿಲ್ಲ ಜರ್ಮಿನೇಷನ್ ಅಲ್ಲಿ, ಸ್ವಲ್ಪ ಮುರಿಯುವ ಚಾನ್ಸ್ ಇರ್ತದೆ ಮಿಷಿನ್ ಅಲ್ಲಿ ಮಾಡಿದ್ರೆ, ಕೈಯಲ್ಲಿ ಮಾಡಿದ್ರೆ ಬಾರಿ ಒಳ್ಳೇದು. ಆಮೇಲೆ ಸಾವಯವ ರೀತಿಯಲ್ಲಿ ಭತ್ತದ ಕೃಷಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ಸಾಧ್ಯ ಇದೆ, ಸಾಧ್ಯ ಇದೆ. MO4 ನಲ್ಲಿ ಸಾವಯವದಲ್ಲೂ ಮಾಡಬಹುದು, ಯಾಕಂತೇಳಿ ಮಳೆಗಾಲದಲ್ಲಿ ಅದಕ್ಕೆ ಮೇನ್ಲಿ ನೈಟ್ರೋಜನ್ ಬೇಕಾಗಿರೋದು. ನೈಟ್ರೋಜನ್ ಒಂದು ನೀವು ಸಾವಯವದಲ್ಲಿ ಕೊಟ್ರೆ ಮತ್ತೆ ಹರಿಯುವ ನೀರಿನಲ್ಲಿ ನಿಮ್ಗೆ ನೈಟ್ರೋಜನ್ ಸಿಗ್ತದೆ. ಅದರಲ್ಲಿ ಹರಿಯುವ ನೀರಿನಲ್ಲೇ ನೀರು ಒಂದು ಗೆದ್ದೆಯಿಂದ ಒಂದು ಗೆದ್ದೆಯಿಂದ ಪಾಸ್ ಆಗಿ ಬರ್ತದಲ್ಲ, ಅದರಲ್ಲೇ ನೈಟ್ರೋಜನ್ ಬಂದಿರ್ತದೆ. ಯಾಕಂತ ಹೇಳಿದ್ರೆ ಭೂಮಿ ಉಳುಮೆ ಮಾಡುವಾಗಲೇ ಎಷ್ಟೋ ಮಣ್ಣು ನಮ್ಮ ಮೇಲಿನ ಮಣ್ಣು ಇದಾಗ್ತಿ ಆಗಿರ್ತದೆ, ಸವೆತ ಆಗಿರ್ತದೆ, ಅದು ಪಾಸ್ ಆಗಿ ಹೋಗ್ತೇನೆ. ನೀವು ಪ್ರತಿ ಗೆದ್ದೆಯಲ್ಲಿ ನೋಡಿ ಯಾವ ಬದಿಯಲ್ಲಿ ಸೈಯಾಳ ಇರ್ತದೆ, ನೀರು ಬರುವ ಜಾಗ ಇರ್ತದೆ ಅಲ್ಲಿ, ಅಲ್ಲಿ ಹೇಗಿರ್ತದೆ ನೋಡಿ ತೆನೆಗಳು. ಅದೇ ಲಾಸ್ಟ್ ಪಾಯಿಂಟಿಗೆ ಹೋಗಿ ಅಲ್ಲಿ ಕಡಿಮೆ ಇರ್ತದೆ ನೋಡಿ. ಯಾವುದು ನಿಮ್ಮ ಒಂದು ಗೆದ್ದೆಯಲ್ಲಿ ಸೈಯಾಳವೇ ಇಲ್ಲ, ಅದ್ರ ನೀರು ಮಾತ್ರ ಇನ್ನೊಂದಕ್ಕೆ ಹೋಗುದಿದ್ರೆ ಅದರ ಅರ್ಧ ಅಂಶ ಚೆನ್ನಾಗಿರುವುದಿಲ್ಲ. ಲಾಸ್ಟ್ ಅದು ನೀರ್ ಲಾಸ್ಟ್ ಯಾವ ಕಡೆ ಹೋಗ್ತದೆ ಆ ಕಡೆಯಲ್ಲಿ ಚೆನ್ನಾಗಿರ್ತದೆ, ಅಂದ್ರೆ ಆ ಸಾವಯವ ಅಂಶಗಳು ಬೆಳೆದು ಬಂದು ಬಂದು ಬಂದು ಬಂದು ಬಂದು ಹಾಗೆ ಇರ್ತದೆ. ನನ್ನ ಲೆಕ್ಕದಲ್ಲಿ ಸಾವಯವದಲ್ಲೂ MO4 ಎಂಬ ತಳಿಗಳನ್ನ ನಾವು ಸ್ಪರ್ಧಾತ್ಮಕವಾಗಿ ಬೆಳಿಬಹುದು. ಈ ಸ್ಪರ್ಧೆ ಅನ್ನೋದು ಯಾಕೆ ಅಂತ, ಸ್ಪರ್ಧೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ಪ್ರೇರಣೆ ಅಂತ ಬೇಕಾಗತ್ತೆ. ಯಾವುದೇ ಆಗ್ಲಿ, ಈಗ ಭತ್ತದ ಕೃಷಿ ಬಿದ್ದೋಯ್ತು, ರೇಟ್ ಇಲ್ಲ, ಅದೆಲ್ಲ ಆಗಿರ್ಬೋದು. ಆದ್ರೆ ಒಂದು ಯಾವ್ದೇ ಒಂದು ಕೃಷಿ ಮಾಡ್ಬೇಕೊಂದು ಸ್ಪರ್ಧೆ ಅಂತೇಳಿ, ಕಂಬಳ ಇರೋ ಒಂದು ಸ್ಪರ್ಧೆ, ಅದ್ರಲ್ಲಿ ಹಣ ಸಿಗದೆ ಇದ್ರು ಒಂದು ಎಂಜಾಯ್ಮೆಂಟ್ ಆವಾಗ ಒಂದು ಬೇಕಾಗತ್ತೆ. ಅದು ಅದನ್ನ ಇನ್ನೂ ಹೆಚ್ಚಿನ ಅದರಲ್ಲಿ ಸಾಧನೆ ಮಾಡ್ಲಿಕ್ಕೆ, ಮನಸ್ಸಿಗೆ ಒಂದು ಖುಷಿ ಕೊಡ್ಲಿಕ್ಕೆ ಆ ಸ್ಪರ್ಧೆಗಳು ಬೇಕಾಗತ್ತೆ. ನೀವು ಕೂಡ ಭತ್ತ ಬೆಳೆ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ? ನಾನು 1995 ಭಾಗವಹಿಸ್ತಾ ಇದ್ದೇನೆ. ಒಂದ್ಸಲ ಅದು ಇನ್ನಾದ್ರೂ ಮತ್ತೆ 3 ಇಯರ್ಸ್ ನಾವು ಇದ್ರ ವಿಭಾಗದಲ್ಲಿ ಕಂಟೆಸ್ಟ್ ಮಾಡುವಂಗಿಲ್ಲ. ಆದ್ರೆ ಪ್ರತಿ 3 ವರ್ಷ ನಂಗೆ ಬರೆದಿದೆ, ಜಿಲ್ಲಾ ಮಟ್ಟದಲ್ಲೂ ಬಂದಿದೆ. ನನ್ಗೆ ನಮ್ಮ ಜಿಲ್ಲೆ ಒಟ್ಟಿಗೆ ಇತ್ತು, ಅವಿಭಿಜ್ಯ ದಕ್ಷಿಣ ಇತ್ತು, ಈಗಿನ ದಕ್ಷಿಣ ಕನ್ನಡ ಉಡುಪಿ, ಆವಾಗಲೂ ಬಂದಿದೆ ನನಗೆ. ಈಗ ಸಾಮಾನ್ಯವಾಗಿ ಭತ್ತ ಬೆಳೆಯುವಂತಹ ರೈತರು ಹೇಳುವಂತಹದ್ದು, ಭತ್ತದ ಬೆಳೆ ಲಾಭದಾಯಕ ಅಲ್ಲ, ಭತ್ತವನ್ನು ಕೃಷಿಯನ್ನ ಮುಂದುವರಿಸುವಂತಹದ್ದು ಕಷ್ಟ ಆಗ್ತಾ ಇದೆ ಅಂತ. ಅಂತವರಿಗೆ ನಿಮ್ಮ ಒಂದು ಕಿವಿ ಮಾತು ಏನು, ಯಾವ ರೀತಿ ಭತ್ತದ ಕೃಷಿಯನ್ನ ಲಾಭದಾಯಕವಾಗಿ ಮಾಡಬಹುದು ಅಂತ? ಅಂದ್ರೆ ಈಗ ನಮ್ಮಲ್ಲಿ ಈಗ ಪ್ರಾಬ್ಲಮ್ ಏನ್ ಕೇಳಿದ್ರೆ, ಮಳೆಗಾಲದಲ್ಲಿ ನಾವು ಭತ್ತವೇ ಬೆಳಿಬೇಕು, ಈಗ ಮಾಡದೆ ಉಪಾಯವಿಲ್ಲ. ನಮ್ಮ ಗೆದ್ದೆಗಳಲ್ಲಿ ನೀರು ನಿಲ್ತದೆ, ನೀರು ನಿಂತು ಬೆಳೆಯುವುದು ಈ ವಿಭಾಗದಲ್ಲಿ ಭತ್ತ ಒಂದೇ ಆಪ್ಷನ್ನೇ ಇಲ್ಲ. ಭತ್ತ ನಂತರ ನೋಡಿ, ಈಗ ನಾವು ನವೆಂಬರ್ ನಂತರ ನಾವೆಲ್ಲ ಒಬ್ರು ಉದ್ದ ಹಾಕ್ತಾರೆ, ಒಬ್ರು ಉದ್ದ ಹಾಕ್ತಾರೆ, ಒಬ್ರು ನೆರಗಣ್ಣೆ ಹಾಕ್ತಾರೆ, ಒಬ್ರು ಗರ್ಗುಂಜಿ ಹಾಕ್ತಾರೆ. ಆಪ್ಷನ್ ಮೇ ಅವರಿಗೆ, ಮೇ ಟು ನವೆಂಬರ್ ಭತ್ತ ಹಾಕ್ಲೇಬೇಕು ಎಲ್ಲ ಗೆದ್ದೆಗಳಿಗೂ. ಆವಾಗ ನಮ್ಗೆ ಅದನ್ನ ಕಂಪಲ್ಸರಿ ಹಾಕ್ಲೇಬೇಕಾಗತ್ತೆ. ಏನಾಗಿದೆ ಕೇಳಿದ್ರೆ, ಈಗ ಕಡಿಮೆ ಗಿಡುವಳಿ ಬರ್ಲಿಕ್ಕೆ ಒಂದು ಪ್ರಾಬ್ಲಮ್, ಜನ ಯಾರು ಕೆಲಸ ಮಾಡೋದಿಲ್ಲ, ಅವ್ರ ಎಲ್ಲದನ್ನು ಇನ್ನೊಬ್ರು ಡಿಪೆಂಡ್ ಆಗ್ತಾರೆ. ಈ ಸಣ್ಣ ಹುಳಿವಳಿದಾರರು ನೀವು ಇನ್ನೊಬ್ರು ಡಿಪೆಂಡ್ ಆಗಿ ನೀವು ಕೆಲಸ ಮಾಡಿದರೆ ಅದರಲ್ಲಿ ಏನು ಸಿಗುವುದಿಲ್ಲ. ತಾವೇ ಅದೇ ಕೆಲಸ ಮಾಡಿದ್ರೆ 600-700 ರೂಪಾಯಿ ಅವನಿಗೆ ಕೊಡೋದು ನಮ್ಗೆ ಉಳಿತದಲ್ಲ. ಕೆಲವೊಂದು ಕೆಲಸ ಮಾಡ್ಬೋದಲ್ಲ, ಹಾರ್ಡ್ ವರ್ಕ್ ಅಲ್ಲಿದ್ರು ಕೆಲವೊಂದು ಕೆಲಸಗಳನ್ನು ನಾವೇ ಮಾಡಿದಾಗ ಅಲ್ಲಿ ಉಳಿಸಬಹುದು. ಮತ್ತೆ ಈಗ ಬರ್ತಾ ಹಟ್ಟಿ ಗೊಬ್ಬರಗಳ ಸ್ಟ್ಯಾಂಡರ್ಡ್ ಕಳ್ಕೊಂಡಿದ್ದೇವೆ, ಹಟ್ಟಿ ಗೊಬ್ಬರಗಳು ಕಡಿಮೆಯೂ ಆಗಿದೆ. ಅದ ಸಮರ್ಪಕವಾಗಿ ಹೋಗ್ಲಿಕ್ಕೆ ಕೂಲಿ ಆಳುಗಳು ಇಲ್ಲ ಅಲ್ಲಿ ಭೂಮಿಗೆ ಹೋದವು, ಇದು ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ. ಈಗ ಜೂನ್ ನಲ್ಲಿ ಹಾಕಿದ್ರೆ 1 ತಿಂಗಳು ಬಿಟ್ಟು ಟ್ರ್ಯಾಕ್ಟರ್ ಬರ್ತದೆ ಹೂಡ್ಲಿಕ್ಕೆ, ಆವಾಗ ಅದ್ರಲ್ಲಿ ಎಷ್ಟಂಶ ಉಳಿದಿರ್ತದೆ. ಆವಾಗ ಹೀಗೆ ಆ ಸಾವಯವ ಮೊದಲಿನವರು ಏನ್ ಮಾಡ್ತಿದ್ರು, ಹೊಳೆ ಶೆಟ್ಟೆ ಹಾಕ್ತಿದ್ರು, ಸಾವಯವ ಗೊಬ್ಬರಗಳನ್ನ ಹಾಕಿ ಒಂದೇ ವಾರದಲ್ಲಿ ಅದನ್ನ ಭೂಮಿಗೆ ಸೇರಿಸ್ತಿದ್ರು. ಆವಾಗ ಫರ್ಟಿಲಿಟಿ ಫಲವತ್ತತೆ ಜಾಸ್ತಿ ಇದ್ದಿತ್ತು. ಈಗ ಬರ್ತಾ ನಾವು ಓನ್ಲಿ ಕೆಮಿಕಲ್ ಅಪ್ರೋಚ್ ಮಾಡಿದ್ರಿಂದ ಈ ರೀತಿಯ ಅವಸ್ಥೆಗಳಾಗಿದೆ. ಈ ಹಟ್ಟಿ ಗೊಬ್ಬರದ ಜೊತೆಗೆ ಒಂದಷ್ಟು ಹಸಿರೆಲೆ ಗೊಬ್ಬರವೋ ಅಥವಾ ಅಜೋಲೋ ಇಂಥದ್ದನ್ನ ಕೂಡ ಬಳಕೆ ಮಾಡುವ ಪ್ರಯತ್ನ ಮಾಡಬಹುದಾ? ಮಾಡ್ತೇವೆ, ನಾವು ಮಾಡ್ತೇವೆ. ನಾವು ಯೂಶುವಲಿ ಸೆಣಬನ್ನು ಬೆಳಿತೇವೆ. ಅಲ್ಲಿ ಏನಾಗ್ತದೆ ಅಂದ್ರೆ, ಮಳೆ ಒಂದೇ ಸಲ ಸ್ಟಾರ್ಟ್ ಆದ್ರೆ ಸೆಣಸು ಚೆನ್ನಾಗಿ ಬರುವುದಿಲ್ಲ. ನಾವು May 1st ಹಾಕಿದ್ರೆ, ನಾವು ಭೂಮಿ ಉಳುಮೆ ಮಾಡೋ June 3rd ಅವಾಗ ಸರಿ ಆಗ್ತದೆ. ಈಗ ಏನಾಗ್ತದೆ, May ಅಲ್ಲೇ ಮಳೆ ಸ್ಟಾರ್ಟ್ ಆಗಿಬಿಡುತ್ತದೆ ಕೆಲವು ಟೈಮ್. ಈಗ ಕಳೆದ ವರ್ಷ May 15 ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ ದೃಷ್ಟಿಯಿಂದ ನಾವು ಅದು ಎಲ್ಲ ಟೈಮ್ ಆಗುದಿಲ್ಲ. ಈಗ April ಅಲ್ಲಿ ಹಾಕಿದ್ರೆ ಮಳೆ ಸಿಗುದಿಲ್ಲ, April ಅಲ್ಲೂ ಹಾಕ್ಬಹುದು. ಈ ಸೆಣಬಿನ ಬೀಜ ಆಗಲಿ, ಟಯಂಚಿ ಆಗಲಿ, ಇನ್ಯಾವ್ದಾದ್ರು ಹಾಕ್ಬಹುದು. ಬಟ್ ಆ ಟೈಮಲ್ಲಿ ಮಳೆ ಎಲ್ಲ ಕಂಟಿನ್ಯೂಸ್ ಬರ್ತಂಗೆ ಗ್ಯಾರಂಟಿ ಇಲ್ಲ. ಒಂದಂತ ಹೇಳಿದ್ರೆ ಈಗ ಗ್ಯಾಂಬಲ್ ವಿತ್ ಮಾನ್ಸೂನ್, ನಮ್ಮ ಕರಾವಳಿಯಲ್ಲಿ ಮಳೆಗಾಲದ ಮಳೆದೇ ಮೇನ್ ಮಳೆ ರಾಯಿಂದೆ. ಅದಕ್ಕೋಸ್ಕರ ಕೃಷಿಯಲ್ಲಿ ಪುಸ್ತಕದಲ್ಲಿ ಬರ್ದಿರ್ತಾರಲ್ಲ, ಗ್ಯಾಂಬಲ್ ವಿತ್ ಮಾನ್ಸೂನ್ ಅಂತ. ಹಾಗೆ ಆಗಿದೆ. ಆಮೇಲೆ ಒಂದ್ಸರಿ ಭತ್ತದ ಕಟಾವು ಆದ ನಂತರ ಬೇರೆ ಉದ್ದಿನ ಬೆಳೆಯೋ, ಅದು ಉದ್ದಿನ ಬೆಳೆಯೋ ಅಥವಾ ಬೇರೆ ಏನಾದ್ರೂ ಬೆಳೆಯೋ, ನೆಲಗಡಲೆ ಇಂಥದ್ದು ಬೆಳೆಯುವುದರಿಂದ ಆ ಮಣ್ಣಿನ ಒಂದು ಫಲವತ್ತತೆ ಹೇಗೆ ಜಾಸ್ತಿ ಆಗ್ತದೆ? ಖಂಡಿತವಾಗಿ. ಯಾಕಂತ ಹೇಳಿದ್ರೆ, ಏಕದಳ ಬೆಳೆಗೆ ನೀವು ದ್ವಿದಳ ಬೆಳೆದಾಗ ಅಲ್ಲಿ ಆಟೋಮೆಟಿಕಲಿ ನೈಟ್ರೋಜನ್ ಫಾರ್ಮೇಶನ್ ಆಗ್ತದೆ. ಮತ್ತೆ ಒಂದೇ ಸಾರ ತಿನ್ನುತ್ತದೆ ಯಾವ್ದು ಭತ್ತ, ಅದನ್ನ ನೋಡಿ ನೀವು ಇದು ಮಾಡಿದಾಗ ಅದು ಡಿಫ್ರೆಂಟ್ ಆಗಿ ಕೆಲಸ ಮಾಡ್ತದೆ. ಅದು ಆವಾಗ ಮಣ್ಣಿನ ಫಲವತ್ತತೆ ಖಂಡಿತವಾಗಿ ಜಾಸ್ತಿ ಆಗ್ತದೆ. ಯಾಕಂತ ಹೇಳಿದ್ರೆ, ಇವತ್ತು ಭತ್ತದ ಇಳುವರಿ ಕಡಿಮೆ ಆಗ್ಲಿಕ್ಕೆ ಒಂದು ಕಾರಣ, ಹೆಚ್ಚಿನವರಿಗೆ 2ನೇ ಧಾನ್ಯ ಹಾಕ್ತಾ ಇಲ್ಲ. ನಾನು ಹೇಳೋದು, ಏನಾದ್ರೂ ಒಂದು ಧಾನ್ಯ ಚೊಲ್ಲಿ ನೀವು ಕೀಳಿದ್ರೂ ಅಡ್ಡಿಲ್ಲ, ಆವಾಗ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ.

ಅಲಭ್ಯ ಸ್ಥಿತಿಯಲ್ಲಿರುವಂತಹ ರಂಜಕವನ್ನು ಬೆಳೆಗಳಿಗೆ ದೊರೆಯುವ ಹಾಗೆ ಮಾಡುತ್ತದೆ. ಅದೇ ರೀತಿ ಸುಣ್ಣದ ಕರಗುವ ಪ್ರಮಾಣ ಮತ್ತು ಇನ್ನಿತರ ಪೋಷಕಾಂಶಗಳು ಬೆಳೆಗಳಿಗೆ ಲಭ್ಯವಾಗುವ ಪ್ರಮಾಣವೂ ಕೂಡ ಹೆಚ್ಚಾಗ್ತದೆ. ಹಸಿರು ಗೊಬ್ಬರದ ಬೆಳೆಗಳು ಸಾಮಾನ್ಯವಾಗಿ ಉದ್ದವಾದ ತಾಯಿಬೇರುಗಳನ್ನು ಹೊಂದಿರುವುದರಿಂದ ಭೂಮಿಯ ವಿವಿಧ ಪದರಗಳಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ. ಈ ಬೆಳೆಗಳನ್ನು ಮಣ್ಣಿನೊಂದಿಗೆ ಸೇರಿಸಿದಾಗ ಕೆಳಗಿನ ಪದರಗಳಲ್ಲಿರುವಂತಹ ಪೋಷಕಾಂಶಗಳನ್ನು ಭೂಮಿಯ ಮೇಲ್ಪದರಗಳಲ್ಲಿ ಕೇಂದ್ರೀಕರಿಸುವುದರಿಂದ ಈ ಪೋಷಕಾಂಶಗಳು ಮುಂದಿನ ಬೆಳವಣಿಗೆಗೆ ಉಪಯೋಗವಾಗುವುದಕ್ಕೆ ಅನುಕೂಲವಾಗುತ್ತದೆ. ಜೇಡಿ ಮಣ್ಣಿನಲ್ಲಿ ಈ ಬೆಳೆಗಳನ್ನು ಬೆಳೆದಾಗ ಇವುಗಳ ಬೇರುಗಳು ತೀರಾ ಆಳಕ್ಕೆ ಪಸರಿಸುವುದರಿಂದ ಒಳಮಣ್ಣಿನ ಭೌತಿಕ ಗುಣಮಟ್ಟ ಸುಧಾರಿಸಿ ಮಣ್ಣಿನಲ್ಲಿ ನೀರು ಮತ್ತು ಗಾಳಿಯ ಅನುಪಾತ ಸುಧಾರಿಸಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಮತ್ತು ನೀರು ವಸಿಯುವಿಕೆಯ ಪ್ರಮಾಣ ಹೆಚ್ಚಾಗ್ತದೆ. ಭೂಮಿ ಕ್ಷಾರವಾಗಿದ್ದರೆ ಇಂತಹ ಜಮೀನಿನಲ್ಲಿಯ ಬೆಳೆಗಳ ಬೆಳವಣಿಗೆಗೆ ಧಕ್ಕೆ ತರುವ ಲವಣಗಳು ಆಳಕ್ಕೆ ಬೆಸೆದು ಹೋಗುವುದರಿಂದ ಮಣ್ಣಿನ ಗುಣಧರ್ಮ ಸುಧಾರಿಸುತ್ತದೆ. ಹಸಿರಿಲೆ ಗೊಬ್ಬರದ ಬೆಳೆಯನ್ನು ಬೆಳೆಯುವುದರಿಂದ ಸೂಕ್ಷ್ಮಾಣುಜೀವಿಗಳಿಗೆ ಸಾವಯವ ಪದಾರ್ಥವು ಆಹಾರವಾಗಿ ದೊರೆಯುವುದರಿಂದ ಅವುಗಳ ಸಂಖ್ಯೆ ಮತ್ತು ಚಟುವಟಿಕೆ ಹೆಚ್ಚಾಗ್ತದೆ. ಇದು ಕೇವಲ ಸಾವಯವ ಪದಾರ್ಥಗಳನ್ನು ಕಳುಹಿಸುವ ಸೂಕ್ಷ್ಮಾಣುಜೀವಿಗಳಿಗೆ ಮಾತ್ರ ಸೀಮಿತವಾಗಿರದೆ ಸಾರ್ವಜನಿಕ ಸ್ಥಿರೀಕರಿಸುವ ಅಜಟೋ ಬ್ಯಾಕ್ಟೀರಿಯಾದಂತಹ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯನ್ನು ವೃದ್ಧಿಸುವಲ್ಲಿಯೂ ಕೂಡ ನೆರವಾಗ್ತವೆ. ಬೇರು ಜಂತುಹುಳ ರೋಗವನ್ನು ಹಸಿರಿಲೆ ಗೊಬ್ಬರ ಬಳಸುವುದರಿಂದ ನಿಯಂತ್ರಿಸಬಹುದು. ಹಸಿರಿಲೆ ಗೊಬ್ಬರಕ್ಕಾಗಿ ಬೆಳೆಯುವ ಬೆಳೆಗಳು ಸಾಮಾನ್ಯವಾಗಿ ಕಠಿಣತೆಯನ್ನು ಹೊಂದಿರುವುದರಿಂದ ಇವು ಶೀಘ್ರವಾಗಿ ಬೆಳೆದು ಕಳೆಗಳನ್ನು ನಿಯಂತ್ರಿಸುವಲ್ಲಿ ಸಹಕರಿಸುತ್ತವೆ. ಹಾಗೆ ಹಸಿರಿಲೆ ಗೊಬ್ಬರದ ಬೆಳೆಗಳು ಭೂಮಿಯ ಮೇಲ್ಪದರಿನ ಮಣ್ಣನ್ನು ಮಳೆಯ ನೀರಿನ ಹೊಡೆತದಿಂದ ರಕ್ಷಿಸುವುದೇ ಅಲ್ಲದೆ ಬಿದ್ದ ನೀರಿನ ಹರಿವಿಕೆಯ ಪ್ರಮಾಣವನ್ನು ನಿಯಂತ್ರಿಸಿ ಮಣ್ಣಿನ ಸವಕಳಿಯನ್ನು ಹತೋಟಿ ಮಾಡುತ್ತದೆ. ಇದರಿಂದ ಮಳೆ ನೀರು ಬಿದ್ದ ಸ್ಥಳದಲ್ಲಿಯೇ ಹೆಚ್ಚು ಹೊತ್ತು ಇಂಗುವುದಕ್ಕೆ ಸಹಾಯವಾಗುವುದರಿಂದ ನೀರು ಪೋಲಾಗುವುದನ್ನು ತಪ್ಪಿಸಬಹುದು. ಹಾಗೆಯೇ ಮಣ್ಣಿನ ರಚನೆಯೂ ಕೂಡ ಸುಧಾರಿಸುತ್ತದೆ. ಹಸಿರಿಲೆ ಗೊಬ್ಬರ ಇನ್ನುಳಿದ ಸಾವಯವ ಗೊಬ್ಬರಗಳಿಗಿಂತ ಕಡಿಮೆ ಖರ್ಚಿನದ್ದಾಗಿದೆ. ಹೊಲದಲ್ಲಿಯೇ ಹಸಿರು ಗೊಬ್ಬರವನ್ನು ಉತ್ಪಾದಿಸುವುದರಿಂದ ಇದನ್ನು ಬೇರೆಡೆಯಿಂದ ಸಂಗ್ರಹಿಸಿ ತರುವುದಕ್ಕೆ ಆಗಬಹುದಾದಂತಹ ಸಾಗಾಣಿಕೆ ಖರ್ಚನ್ನು ಕೂಡ ಕಡಿಮೆ ಮಾಡಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಇದೀಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲ ಉದಾಹರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 48,000 53,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 40,000 45,000 ರೂಪಾಯಿಗಳು, ಕೋಕಾ ಕ್ವಿಂಟಲ್ಗೆ 35,000 39,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 7,500 11,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000 18,000 20,000 ರೂಪಾಯಿಗಳು, ಎರಡನೇ ವರ್ಗ 1,000 10,000 16,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಲ್ಗೆ 2,950 3,400 ರೂಪಾಯಿಗಳು, ಕಟ್ಟಲ್ ಸಾಂಬಾರ್ ಕ್ವಿಂಟಲ್ಗೆ 2,600 2,850 ರೂಪಾಯಿಗಳು, IR8 ಕ್ವಿಂಟಲ್ಗೆ 2,250 2,850 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಲ್ಗೆ 1,700 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಲ್ಗೆ 4,000 ರೂಪಾಯಿಗಳು, ಕೆಂಪು ಕ್ವಿಂಟಲ್ಗೆ 3,600 3,800 ರೂಪಾಯಿಗಳು, ಕಪ್ಪು ಕ್ವಿಂಟಲ್ಗೆ 3,900 4,000 ರೂಪಾಯಿಗಳು, ಮೆಣಸು ಆಮದು ಕ್ವಿಂಟಲ್ಗೆ 15,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 40,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಲ್ಗೆ 8,300 10,500 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 1,600 2,300 ರೂಪಾಯಿಗಳು, ಕದಳಿ ಸ್ಥಳೀಯ ಕ್ವಿಂಟಲ್ಗೆ 1,800 2,200 ರೂಪಾಯಿಗಳು, ಗಾಳಿ ಕ್ವಿಂಟಲ್ಗೆ 1,600 2,000 ರೂಪಾಯಿಗಳು, ನೇಂದ್ರ ಕ್ವಿಂಟಲ್ಗೆ 3,100 3,500 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ